ಸುಖ ಸುಖ ಸುಖ ಸುಖ ಪ್ರೇಮ ಕೈಗೂಡಲು ಭೂಮಿಯೇ ಸ್ವರ್ಗವು ನೋಡೆಂದಿದೆ ಬೀಸೋ ಗಾಳಿಯಲ್ಲಿ ಹರಿವ ನೀರಲೆ ಹೇಳು ಏನೆಂದಿದೆ ಓ ಗೆಳತಿ ಸುಖ ಸುಖ ಸುಖ ಸುಖ ಮುಗಿಲಿಂದ ರವಿ ಕಿರಣ ಚುಂಬಿಸುತ್ತಿದೆ ಹೂವನ್ನು ಮನವು ನಗುತ್ತಿರಲು ಹೊಸ ಮೂಡಿರಲು ಜಗವೇ ಮರೆತಿರಲು ಬಳಿಯಲ್ಲಿ ನೀನಿರಲು ಸುಖ ಸುಖ ಸುಖ ಸುಖ ಬಂದು ಆ ತೆರೆಯ ಸರಿಸಿರಲು ಕಂಪನ ಕಂಪನ ತನುವಳಿ ಅದೇ ಅದೇ ನನ್ನ ನಿನ್ನ ಬಳಿಗೆ ಸೆಳೆದು ಮನವ ಬೆಸೆದು ಜೊತೆ ಮಾಡಿದೆ ಬೀಸೋ ಗಾಳಿಯಲೆ ಹರಿವ ನೀರಾಲೆ ಹೇಳು ಹೊಸ ಕಾಂತಿ ತುಂಬಿ ಬಂದಿದೆ ಮೊಗದಲ್ಲಿ ನಿಮ್ಮ ಪ್ರತಿರೂಪ ಮೂಡಿ ನಿಂತಿದೆ ಮನದಲ್ಲಿ ಜನ್ಮ ಜನ್ಮಗಳ ಸಂಬಂಧ ನಡುವಿರಲು ಸುಖ ಬೀಸೋ ಗಾಳಿಯಲೆ ಹರಿವ ನೀರಾಲೆ ಹೇಳು ಏನೆಂದಿದೆ ಓ ಗೆಳತಿ ಸುಖ